किसान सबल, देश प्रबल। अम्मा यावाग बरते? ईगले बरते। अयो हेल अम्मा यावाग बरते? हेल नला, ईगले बरते अंता? नोड, बंतु बावी। अयो बावी अल्ला अम्मा, ना मने नलीली नीर यावाग बरते अंता केलता इदिनी। ನಲ್ಲಿ ನೀರ ಅಯ್ಯೋ ಪುಟ್ಟಿ ಆದಷ್ಟು ಬೇಗ ಬಂದ್ಬಿಡುತ್ತೆ ಜಲಜೀವನ ಮಿಷನ್ ಬಂದಾಗಿದೆ ನಾವು ಒಂದ್ ಹೆಜ್ಜೆ ಮುಂದೆ ಇಟ್ಟರೆ ಸಾಕು ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು ತುಪ್ಪ ಸಕ್ಕರೆ ಅಲ್ಲ ಅಮ್ಮ ಸ್ವಚ್ಛ ಜಲ 2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು ಇನ್ನಾಗಲಿದೆ ಹರ್ ಘರ್ ಜಲ್ ಜಲ್ ಜೀವನ್ ಮಿಷನ್ ಜಲಶಕ್ತಿ ಸಚಿವಾಲಯ ಭಾರತ ಸರ್ಕಾರ ಪ್ರೀತಿಯ ಕೇಳುಗರೇ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಜೇನು ಕೃಷಿ ಹಾಗೂ ಅದರ ಮಹತ್ವ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ ನಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಜೇನು ಕೃಷಿ ಅನ್ನುವಂಥದ್ದು ಕೂಡ ಇವತ್ತು ಹೆಚ್ಚು ಮಹತ್ವವನ್ನ ಪಡೆದುಕೊಂಡಿರ್ತಕ್ಕಂಥದ್ದು ಯಾಕೆ ಅಂತ ಹೇಳಿದ್ರೆ ನಾವು ಬೆಳೆತಕ್ಕಂತಹ ಬೆಳೆಗಳು ಏನಿದಾವೋ ಈ ಬೆಳೆಗಳಲ್ಲಿ ಬಹುತೇಕ ಪರಾಗಸ್ಪರ್ಶ ಮಾಡುವಂಥದ್ದು ಜೇನು ಹುಳುಗಳು ಹಾಗಾಗಿ ಜೇನು ಕೃಷಿ ಇವತ್ತು ಹೆಚ್ಚು ಮಹತ್ವವನ್ನ ಪಡೆದುಕೊಂಡಿದೆ ನಾವು ಯಾವುದೇ ತರಹದ ಪೋಷಕಾಂಶಗಳನ್ನ ಬಳಕೆ ಮಾಡಬಹುದು ಬಿತ್ತನೆ ಬೀಜಗಳನ್ನ ಬಳಕೆ ಮಾಡಬಹುದು ನೀರನ್ನ ಬಳಕೆ ಮಾಡಬಹುದು ಔಷಧಿ ಗೊಬ್ಬರ ಇದೆಲ್ಲವುದನ್ನು ಬಳಕೆ ಮಾಡಿದ ನಂತರ ಪರಾಗಸ್ಪರ್ಶ ಚೆನ್ನಾಗಿ ಆದರೆ ಮಾತ್ರ ನಮ್ಮ ಇಳುವರಿ ಎನ್ನುವಂಥದ್ದು ಹೆಚ್ಚು ಪ್ರಮಾಣದಲ್ಲಿ ಒಳ್ಳೆಯ ಫಸಲು ಸಿಗುತ್ತೆ ಪರಾಗಸ್ಪರ್ಶ ಆಗಲಿಲ್ಲ ಅಂತ ಹೇಳಿದ್ರೆ ಅದು ನೇರವಾಗಿ ನಾವು ಬೆಳೆತಕ್ಕಂತಹ ಬೆಳೆಯ ಇಳುವರಿಯ ಮೇಲೆ ಒಂದು ಪರಿಣಾಮವನ್ನ ಉಂಟು ಮಾಡುತ್ತೆ ಆ ಕಾರಣಕ್ಕಾಗಿ ಇವತ್ತು ಒಂದು ಕೃಷಿಯ ಅವಿಭಾಜ್ಯ ಅಂಗ ಅಂತ ಹೇಳಿಯೂ ಕೂಡ ನಾವು ಕರೀಬಹುದು ಜೇನು ಅಷ್ಟೆಲ್ಲ ಮಹತ್ವವನ್ನ ಪಡೆದುಕೊಂಡಿದೆ ಈ ನಿಟ್ಟಿನಲ್ಲಿ ಈ ಜೇನು ಕೃಷಿ ಅಂತ ಅಂದ್ರೆ ಏನು ಜೇನು ಕೃಷಿಯನ್ನ ಮಾಡುವಂಥದ್ದು ಹೇಗೆ ಅದರ ಮಹತ್ವ ಏನು ಇದರಿಂದ ನಮ್ಮ ಕೃಷಿಕರಿಗೆ ಏನೆಲ್ಲ ಅನುಕೂಲಗಳು ದೊರೆಯುತ್ತೆ ಅನ್ನುವಂತಹ ವಿಚಾರಗಳನ್ನ ಇವತ್ತು ಪ್ರಸ್ತಾಪವನ್ನ ಮಾಡ್ತೇವೆ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಸಕಲೇಶಪುರದ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ವಿಜಯ ಚಿತ್ರ ಅವರು ವಿಜಯ ಚಿತ್ರ ಅವರಿಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಜೇನು ಕೃಷಿ ಅಂತ ಹೇಳಿ ನಾವು ಮಾತಾಡ್ತಾ ಇರ್ತೇವೆ ಕೃಷಿ ಅಂತ ಹೇಳಿದ್ರೆ ನಾವು ಭೂಮಿಯಲ್ಲಿ ಬೆಳೆಯುವಂತದನ್ನ ಕೃಷಿ ಅಂತೀವಿ ಇಲ್ಲಿ ಜೇನು ಕೃಷಿ ಅಂತ ಅಂದ್ರೆ ಒಂದಷ್ಟು ಏನು ಅಂತ ಹೇಳಿ ಕುತೂಹಲ ಮೂಡುತ್ತೆ ಈ ನಿಟ್ಟಿನಲ್ಲಿ ಜೇನು ಕೃಷಿ ಅಂತ ಅಂದ್ರೆ ಏನು ತಾವು ಹೇಳಿದ ಹಾಗೆ ಈಗ ಜೇನು ಕೃಷಿ ಅಂತ ಹೇಳಿದ್ರೆ ಈಗ ಜೇನು ಕೃಷಿಗೆ ಪೂರಕವಾಗಿ ಒಂದು ಪರಿಸರ ಸ್ನೇಹಿ ಮತ್ತೆ ಅದು ಉಪಕಸಬು ಅಂತಾನು ಹೇಳಬಹುದು ಈಗ ನೈಸರ್ಗಿಕವಾಗಿ ಏನು ಜೇನು ನೊಣಗಳಿದಾವೆ ಅದರಲ್ಲಿ ಏನು ಸಾಕಾಣಿಕೆ ಮಾಡುವಂತ ಪ್ರಭೇದ ಜೇನು ನೊಣಗಳನ್ನ ನಾವು ಪೆಟ್ಟಿಗೆಯಲ್ಲಿ ಇಟ್ಟು ಸಾಕಾಣಿಕೆ ಮಾಡುವಂತದನ್ನ ನಾವು ಜೇನು ಕೃಷಿ ಅಂತ ಹೇಳ್ತೇವೆ ಇದು ನಾವು ತೋಟಗಾರಿಕೆ ಮತ್ತೆ ಕೃಷಿಯಲ್ಲಿ ನೋಡಬೇಕಾದ್ರೆ ತಾವು ಹೇಳಿದ ಹಾಗೆ ಅದು ಪರಾಗಸ್ಪರ್ಶದಲ್ಲಿ ತುಂಬಾ ಹೆಚ್ಚು ಮಹತ್ವವನ್ನ ಜೇನು ನೊಣಗಳ ಕೊಡುಗೆ ಅಂತ ಹೇಳಬಹುದು ಈಗ ನಾವು ನೋಡಿದ್ರೆ ಈ ಶೇಕಡ 35-45% ನಾವು ಇಳುವರಿನ ಪರಾಗಸ್ಪರ್ಶದಿಂದ ಹೆಚ್ಚು ಜೇನುನೊಣಗಳ ಚಟುವಟಿಕೆಯಿಂದ ನಾವು ಕಾಣಬಹುದು ಈಗ ನಾವು ನೋಡಿದ್ರೆ ಈಗ ಒಂದು 80% ಅಷ್ಟು ಹಣ್ಣು ಮತ್ತೆ ತರಕಾರಿ ಬೆಳೆಗಳಲ್ಲಿ ಒಂದು 30% ನಾವು ಕೃಷಿ ಬೆಳೆಗಳಲ್ಲಿ ಶೇಕಡ 50% ನಾವು ಎಣ್ಣೆಕಾಳು ಮತ್ತೆ ಬೀಜದಿಂದ ಉತ್ಪಾದನೆ ಆಗುವಂತ ಬೆಳೆಗಳಲ್ಲಿ ಇವು ಇಷ್ಟು ಪರಾಗಸ್ಪರ್ಶಕ್ಕಾಗಿ ಜೇನುನೊಣಗಳಿಗಾಗಿ ಅವಲಂಬನೆ ಆಗಿದ್ದಾವೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಇದು ಸಂಶೋಧನೆಗಳಿಂದ ದೃಢಪಟ್ಟಿದೆ ಸೊ ಇಷ್ಟೊಂದು ಮಹತ್ವ ಇರೋದ್ರಿಂದ ಈ ಜೇನು ಸಾಕಾಣಿಕೆನ ನಾವು ರೈತರು ಖಂಡಿತವಾಗ್ಲೂ ಮಾಡ್ಕೋಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಇಳುವರಿ ಹೆಚ್ಚು ಮಾಡ್ಕೊಳ್ಳೋದ್ರ ಜೊತೆಗೆ ಉತ್ಪಾದನೆ ಉತ್ಪಾದಕತೆ ಮತ್ತೆ ಗುಣಮಟ್ಟ ಇದು ಮೂರನ್ನು ಹೆಚ್ಚು ಮಾಡ್ಕೋಬೇಕು ಅಂತ ಹೇಳಿದ್ರೆ ಜೇನು ಕೃಷಿನ ಖಂಡಿತವಾಗ್ಲೂ ಅಳವಡಿಸ್ಕೋಬೇಕು ರೈತರು ಅಂತ ಹೇಳ್ತೇನೆ ಈ ತೋಟಗಾರಿಕೆ ಬೆಳೆಗಳಲ್ಲಿ ಜೇನಿನ ಮಹತ್ವ ಏನು ಆಗ್ಲೇ ಹೇಳ್ದಂಗೆ ಈಗ ತೋಟಗಾರಿಕೆ ಬೆಳೆ ಅಂತ ಹಣ್ಣಿನ ಮತ್ತು ತರಕಾರಿ ಬೆಳೆಗಳು ಈ ಕುಂಬಳ ಜಾತಿ ಬೆಳೆಗಳಾಗಿರ್ಬೋದು ಬಳ್ಳಿ ತರಕಾರಿಗಳಾಗಿರ್ಬೋದು ಅಥವಾ ಇದು ಅಡಿಕೆ ತೆಂಗು ಏಲಕ್ಕಿ ಕಾಫಿ ಕಲ್ಲಂಗಡಿ ಈ ರೀತಿಯಾಗಿ ಸುಮಾರು ಹಣ್ಣು ಮತ್ತು ತರಕಾರಿ ಪ್ಲಾಂಟೇಶನ್ ಕ್ರಾಪ್ಸ್ಗಳಿಗೆ ಪರಾಗಸ್ಪರ್ಶಕ್ಕೆ ಜೇನು ನೊಣಗಳ ಚಟುವಟಿಕೆ ತುಂಬಾ ಅಗತ್ಯವಾಗಿರುತ್ತೆ ಸೊ ಈ ರೀತಿಯಲ್ಲಿ ನಾವು ಇದು ಪರಾಗಸ್ಪರ್ಶದಿಂದ ಇಳುವರಿ ಹೆಚ್ಚಾಗೋದ್ರ ಜೊತೆಗೆ ಅದರ ಉತ್ಪನ್ನಗಳು ಸಹ ರೈತರಿಗೆ ಸಿಗ್ತದೆ ಜೇನು ತುಪ್ಪ ಆಗಿರ್ಬೋದು, ಮತ್ತೆ ಪರಾಗ ಆಗಿರ್ಬೋದು, ಜೇನು ವಿಷ ಅಂತ ಏನ್ ಹೇಳ್ತೀವಿ ಇದು, ಬಿಯ ವಿನಮ್ ಅಂತ ಅಥವಾ ಇರುವಾಗ, ಮತ್ತೆ ರಾಜಶಾಹಿ ರಸ ಅಂತ ಹೇಳಿ ರಾಯಲ್ ಜೆಲ್ಲಿ, ಮತ್ತೆ ಪರಾಗ ಈ ರೀತಿಯಾಗಿ, ಮತ್ತೆ ಜೇನು ಮೇಣ, ಈ ರೀತಿಯಾಗಿ ಉತ್ಪನ್ನಗಳನ್ನು ಮಾರಾಟ ಮಾಡೋದ್ರಿಂದ ಹೆಚ್ಚು ಲಾಭದಾಯಕವಾಗಿ ಈ ಜೇನು ಕೃಷಿನ ರೈತರು ಮಾಡಬಹುದು ಅಂತ ಅಂದ್ರೆ ತೋಟಗಾರಿಕೆ ಬೆಳೆಗಳಲ್ಲೂ ಕೂಡ ಇದ್ರ ಮಹತ್ವ ಹೆಚ್ಚಾಗಿರುತ್ತೆ. ಯಾಕೆ ಅಂತ ಅಂದ್ರೆ ನೀವು ಹೇಳಿದಾಗೆ ಶೇಕಡ 70-80% ಇಳುವರಿಯಲ್ಲಿ ಹೆಚ್ಚಳವನ್ನ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ತೋಟಗಾರಿಕೆ ಬೆಳೆಗಳಲ್ಲಿ, ಹಣ್ಣಿನ ಬೆಳೆಗಳಲ್ಲಿ ಈ ಜೇನು ಬಹಳ ಮಹತ್ವವಾದಂತಹ ಕೆಲಸವನ್ನ ವಹಿಸುತ್ತೆ ಅನ್ನುವಂಥದ್ದು. ಜೇನಿನಲ್ಲಿ ಎಷ್ಟು ಪ್ರಭೇದಗಳು ಇದ್ದಾವೆ, ಎಲ್ಲಾ ಪ್ರಭೇದಗಳನ್ನು ಸಾಕಾಣಿಕೆ ಮಾಡಬಹುದಾ, ಹೇಗೆ ಅಂತ? ಜೇನು ನೈಸರ್ಗಿಕವಾಗಿ ಹಲವಾರು ಪ್ರಭೇದಗಳಿದೆ, ಆದ್ರೆ ನಾವು ಸಾಕಾಣಿ ಮತ್ತು ನಾವು ಪ್ರಮುಖವಾಗಿ ನೋಡ್ಬೇಕಾದ್ರೆ ಒಂದು 5 ಪ್ರಭೇದಗಳನ್ನ ಹೇಳ್ಬಹುದು. ಮೊದಲನೇದಾಗಿ ಹೆಜ್ಜೇನು. ಹೆಜ್ಜೇನು ಈಗ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳಲ್ಲಿ ಮತ್ತೆ ದೊಡ್ಡ ಮರಗಳಲ್ಲಿ ಅದು ಏನು ಏರಿನ ಕಟ್ಟುತ್ತೆ, ಒಂದೇ ಏರಿನ ಕಟ್ಟುವಂಥದ್ದು, ಮತ್ತೆ ಗಾತ್ರದಲ್ಲಿ ದೊಡ್ಡದು. ಈ ಜೇನು ನೊಣಗಳನ್ನು ಸಹ ನೈಸರ್ಗಿಕವಾಗಿ ತೋಟಗಾರಿಕೆ ಬೆಳೆ ಆಗಿರ್ಬೋದು, ಅರಣ್ಯ ಮರಗಳಲ್ಲಾಗಿರ್ಬೋದು, ಪರಾಗಸ್ಪರ್ಶಕ್ಕೆ ಹೆಚ್ಚು ಒಂದು ಕೊಡುಗೆಯನ್ನು ನೀಡುತ್ತವೆ. ಬಟ್ ಇದು ಸಾಕ್ಲಿಕ್ಕೆ ಯೋಗ್ಯವಾಗುವಂತ ಪ್ರಭೇದ ಅಲ್ಲ. ಎರಡನೇದು ನೋಡಿದಾಗ ನಾವು ಕೋಲು ಜೇನು ಅಂತ ಕಡ್ಡಿ ಜೇನು ಅಂತ ಹೇಳ್ತೇವೆ. ಇದು ಸಹ ಪೊದೆಗಳಲ್ಲಿ ಮತ್ತೆ ಮರದ ಪೊಟ್ರೆಗಳಲ್ಲಿ ಇವೆಲ್ಲ ನಾವು ಕಾಣ್ತೇವೆ. ಇದು ಸಾಕ್ಲಿಕ್ಕೆ ಯೋಗ್ಯವಲ್ಲ, ಆದ್ರೆ ಅದು ಪರಾಗಸ್ಪರ್ಶ ನೈಸರ್ಗಿಕವಾಗಿ ಅದರದ್ದು ಕೊಡುಗೆನೂ ಇರ್ತದೆ. ಮೂರನೇದಾಗಿ ನಾವು ನೋಡ್ಬೇಕಾದ್ರೆ ತುಡುವೆ ಜೇನು ಅಂತ ಏನ್ ಹೇಳ್ತೀವಿ. ಈ ತುಡುವೆ ಜೇನು ನಾವು ಹುತ್ತದಲ್ಲಿ ಮತ್ತೆ ಬಿಲಗಳಲ್ಲಿ ಮರದ ಪೊಟ್ರೆಗಳಲ್ಲಿ ಮತ್ತೆ ಇಲ್ಲಿ ಕತ್ತಲೆ ಜಾಗದಲ್ಲಿ ಇದೆ ಅಂತ ಕಡೆ ಇದು ಏರಿಗಳನ್ನ ಕಟ್ತವೆ. ಅದು ಅರ್ಧ ವೃತ್ತಾಕಾರ ಅಂತ ಏನ್ ಹೇಳ್ತೀವಿ, ಅದರಲ್ಲಿ ಸಮಾನ ಅಂತರದಲ್ಲಿ ಒಂದಕ್ಕಿಂತ ಹೆಚ್ಚು ಎರೆಗಳನ್ನ ಕಟ್ತವೆ. ಇದು ನಾವು ಏನು ಜೇನು ಪೆಟ್ಟಿಗೆಗಳು ಜೇನು ಕೃಷಿ ಮಾಡ್ತೀವಿ, ಇದು ತುಡುವೆ ಜೇನನ್ನ ನಾವು ಇದಕ್ಕೆ ಸಾಕಾಣಿಕೆ ಮಾಡೋದಕ್ಕೆ ಯೋಗ್ಯವಾಗುವಂತ ಪ್ರಭೇದ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿದ್ರೆ ನಾವು ನಸ್ರಿ ಜೇನು ಅಥವಾ ಮುಜಂಟಿ ಜೇನು, ಸೊಳ್ಳೆ ಜೇನು ಅಂತಾನು ಹೇಳ್ತಾರೆ. ಇತ್ತೀಚೆಗೆ ಅದ್ರದ್ದು ಒಂದು ಜೇನು ಸಾಕಾಣಿಕೆನು ಸಹ ರೈತರು ಹೆಚ್ಚು ಆಸಕ್ತಿನ ತೋರಿಸ್ತಾ ಇದ್ದಾರೆ. ಸೊ ಇದು ಹೇಗೆ ಅಂತ ಹೇಳಿದ್ರೆ ಒಂದು ಚಿಕ್ಕದು ತುಂಬಾ ಸಣ್ಣದ ಗಾತ್ರ ಆಗಿರೋದ್ರಿಂದ, ಅದೇ ಹೆಸರು ಸೊಳ್ಳೆ ಜೇನು ಅಂತ ಹೇಳ್ತೀವಲ್ಲ, ಆ ರೀತಿ ತುಂಬಾ ಸಣ್ಣದಾಗಿರೋದ್ರಿಂದ ಕ್ರಾಕ್ಸ್ ಅಂಡ್ ಕ್ರಿವಿಸಸ್ ಅಂತ ಹೇಳ್ತೀವಿ, ಇದು ಗೋಡೆ ಸಂದುಗಳಲ್ಲಿ ಅಂತ ಇಕ್ಕಟ್ಟಿನ ಜಾಗದಲ್ಲಿ ಇದು ಕಟ್ತವೆ. ನೀರಿ ಇದ್ರದ್ದು ಜೇನು ತುಪ್ಪನು ತುಂಬಾ ಕಡಿಮೆ, ಒಂದು ವರ್ಷ ಅಲ್ಲ ಆದ್ರೂ ಒಂದು 1/2 kg ತುಪ್ಪನು ಸಿಗಲ್ಲ. ಆದ್ರೆ ಔಷಧಿ ಗುಣ ಜಾಸ್ತಿ ಇರೋದ್ರಿಂದ ಹೆಚ್ಚು ಬೇಡಿಕೆ ಇದೆ ಇದ್ರ ಜೇನು ತುಪ್ಪಕ್ಕೆ. ಮತ್ತೆ ಎರೆಗಳು ನೋಡಿದಾಗ ಅದು ಕಾಳು ತರ, ಒಂದು ಜೋಳದ ಕಾಳುಗಳ ಆಕಾರದಲ್ಲಿ ಅದು ಎರೆಗಳನ್ನ ಕಟ್ತವೆ. ಇದು ಈ ಒಂದು ಪ್ರಭೇದ. ಇನ್ನು ನೆಕ್ಸ್ಟ್ ನಾವು ಇದೆಲ್ಲ ನಾವು ಇಂಡಿಯನ್ ಇದು ಅಂತ ಹೇಳ್ಬೋದು. ಒಂದು ಯುರೋಪಿಯನ್ ಅಥವಾ ಮೆಲ್ಲಿಫರ ಅಂತ ಹೇಳ್ತೀವಿ, ಇದನ್ನು ಯೋಗ್ಯವಾಗಿ ಇರುತ್ತೆ ಸಾಕೋದಕ್ಕೆ. ಸ್ವಲ್ಪ ಬಾಕ್ಸ್ ದೊಡ್ಡ ಸೈಜು ಮತ್ತೆ ಗಾತ್ರದಲ್ಲೂ ಸ್ವಲ್ಪ ಸೈಜ್ ದೊಡ್ಡದಾಗಿರೋ ಅಂತ ಜೇನು. ಇಷ್ಟನ್ನ ಪ್ರಭೇದಗಳ ಪ್ರಮುಖ ಪ್ರಭೇದಗಳು ಅಂತ ನಾವು ಹೇಳ್ಬೋದು. ಮೆಲ್ಲಿಫರ ನಮ್ಮಲ್ಲಿ ಇದೆಯಾ, ಹೇಗೆ ಅಂದ್ರೆ ನಮ್ಮಲ್ಲಿ ಇದೆ, ಬಟ್ ಇದು ನಾರ್ತ್ ಇಂಡಿಯಾದಲ್ಲಿ ಜಾಸ್ತಿ ಇದನ್ನ ಸಾಕಾಣಿಕೆ ಮಾಡ್ತಾರೆ. ನಮ್ಮ ಭಾಗದಲ್ಲಿ ಹೆಚ್ಚು ಜನಪ್ರಿಯವಾಗಿರ್ತಕ್ಕಂಥದ್ದು ತುಡುವೆ ಜೇನು, ಅದರ ಸಾಕಾಣಿಕೆಯನ್ನ ಮಾಡಬಹುದು. ಹೇಗೆ ಸಾಕಾಣಿಕೆ ಮತ್ತು ನಿರ್ವಹಣೆಯನ್ನ ಮಾಡುವಂತದ್ದು, ಇದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಡಿ. ಹಾ ಸರ್, ಮಲೆನಾಡು ಪ್ರದೇಶಗಳಲ್ಲಿ ಸಾಂಪ್ರದಾಯಿಕವಾಗಿ ಎಲ್ಲರೂ ಹೆಚ್ಚು ಕಮ್ಮಿ ಜೇನು ಕೃಷಿನ ಮಾಡ್ತಾ ಇದ್ರು. ನಾವು ಸಕಲೇಶ್ಪುರ ಭಾಗದಲ್ಲಿ ನೋಡಿದ್ರು ಎಲ್ಲ ಕಾಫಿ ತೋಟಗಳಲ್ಲಿ ಮುಂಚೆ ಜೇನು ಕೃಷಿಗೆ ಅದು ಫೇಮಸ್ ಆಗಿ ಇರೋಂತ ಒಂದು ಜಾಗನೇ. ಈಗ ಬಯಲಸೀಮೆ ಆಗಿರ್ಬೋದು, ಎಲ್ಲಾ ಕಡೆನೂ ಜೇನು ಕೃಷಿಗೆ ಹೆಚ್ಚು ಆಸಕ್ತಿನ ತೋರಿಸ್ತಾ ಇದ್ದಾರೆ. ಹೇಗೆ ಸಾಕಾಣಿಕೆ ಮಾಡಬೇಕು ಅಂತ ಹೇಳಿದ್ರೆ, ನಾವು ISIA ಜೇನು ಪೆಟ್ಟಿಗೆಯಲ್ಲಿ ಇದನ್ನ ಸಾಕಾಣಿಕೆ ಮಾಡಬೇಕಾಗುತ್ತೆ. ಕೆಳಗಡೆ ಅದು ಹೇಗಿರುತ್ತೆ ಅಂತ ಹೇಳಿದ್ರೆ, ಒಂದು ತಳಮನೆ, ತಳಮನೆಗಿಂತ ಮೇಲ್ಗಡೆ 8 ಫ್ರೇಮ್ನ ಇರುವಂತ ಒಂದು ಸಂಸಾರ ಕೋಣೆ. ಸಂಸಾರ ಕೋಣೆ ಮೇಲೆ ಸೂಪರ್ ಅಂತ ಏನ್ ಹೇಳ್ತೀವಿ, ಅದು ಜೇನು ಕೋಣೆ ಮತ್ತೆ ಮುಚ್ಚಳ. ಇದಕ್ಕೆ ಆಗುವಂತ ISI ಸ್ಟ್ಯಾಂಡ್, 1.2 feet ಎತ್ತರ ಇರುವಂತ ಸ್ಟ್ಯಾಂಡ್, ಅದರಲ್ಲಿ ಇರುವೆಗಳನ್ನ ಎಲ್ಲ ತಡೆಗಟ್ಟೋದಕ್ಕೆ ಅಂತ ಹೇಳ್ಬಿಟ್ಟು ಆಂಟ್ವೆಲ್ ಅಂತ ಏನ್ ಹೇಳ್ತೀವಿ, ಅದೊಂದು ಸ್ಟ್ಯಾಂಡ್ ಅಲ್ಲಿ ಅಳವಡಿಸಿರ್ತಾರೆ. ಸೊ ಈ ರೀತಿಯಾದ ಒಂದು ಜೇನು ಪೆಟ್ಟಿಗೆಯಲ್ಲಿ ನಾವು ಪ್ರಾರಂಭಿಕವಾಗಿ ಏನು ಜೇನು ಕೃಷಿ ಮಾಡೋ ಅಂತ ರೈತರು ಈ ಪೆಟ್ಟಿಗೆನ ಉಪಯೋಗಿಸಿ ಜೇನು ಕೃಷಿನ ಮಾಡಬೇಕಾಗ್ತದೆ. ಕೇರಳ ಮಾದರಿ ಜೇನು ಪೆಟ್ಟಿಗೆಗಳನ್ನು ಹಲವಾರು ರೈತರು ಮಾಡ್ತಾ ಇದ್ದಾರೆ. ಅದು 4x6 ಇರೋ ಅಂತ ಪೆಟ್ಟಿಗೆಗಳು. ನುರಿತ ಜೇನು ಕೃಷಿಕರಾದ್ರೆ ಅದ್ರಲ್ಲಿ ಮಾಡಬಹುದು. ಇದು ISIA ಜೇನು ಪೆಟ್ಟಿಗೆಗಳನ್ನ ನಾವು ಶಿಫಾರಸು ಮಾಡ್ತೇವೆ ಮಾಡೋದಕ್ಕೆ. ಜೇನು ಕುಟುಂಬಗಳನ್ನ ಆಗ್ಲೇ ಹೇಳಿದಾಗ ನೈಸರ್ಗಿಕವಾಗಿ ಈ ತುಡುವೆ ಜೇನು ಎಲ್ಲಿ ಕಟ್ಟಿರ್ತವೆ ಏರಿ, ಅದನ್ನ ನಾವು ಐಡೆಂಟಿಫೈ ಮಾಡ್ಬೇಕಾಗುತ್ತೆ. ಐಡೆಂಟಿಫೈ ಮಾಡಿಬಿಟ್ಟು ಆ ಕಾಲನಿನ ರಾಣಿ ಜೇನು ಸಮೇತ ಕಾಲನಿ 4 frames ಏನು ಪೆಟ್ಟಿಗೆಯಲ್ಲಿ ನಾವು ಅದನ್ನ ಕೂರಿಸಬೇಕಾಗುತ್ತೆ. ಇದನ್ನ ಕೂರಿಸಿ ಸಂಜೆವರೆಗೂ ಅಲ್ಲೇ ಬಿಟ್ಬಿಡ್ಬೇಕು. ಬಿಟ್ಟು ಅದನ್ನ ನಾವು ಎಲ್ಲಿ ಆಮೇಲೆ ಸ್ಥಳಾಂತರಿಸಿ, ನಮ್ಮ ತೋಟದಲ್ಲೋ ಅಥವಾ ಮನೆ ಹತ್ರನೋ ಇಲ್ಲಾದ್ರೂ ಸ್ಥಳಾಂತರಿಸಿ ಅದನ್ನ ನಾವು ಇಟ್ಟು ಸಾಕಾಣಿಕೆ ಮಾಡಬಹುದು. ಯಾವ ಸಂದರ್ಭ ಜೇನು ಸಾಕಾಣಿಕೆಗೆ ಸೂಕ್ತವಾದದ್ದು ಅಂತ ಅಂದ್ರೆ, ಯಾವ ತಿಂಗಳಲ್ಲಿ ನಾವು ಪ್ರಾರಂಭವನ್ನು ಮಾಡಬಹುದು? ಜೂನಿಂದ ಸೆಪ್ಟೆಂಬರ್ ವರೆಗೂ ಹೆಚ್ಚು ಮಳೆಗಾಲ ಇರುತ್ತೆ. ಆ ಟೈಮಲ್ಲಿ ಅದಕ್ಕೆ ಆಹಾರನೂ ಕೊರತೆ ಇರೋದ್ರಿಂದ ನಾವು ಕೃತಕವಾಗಿ ಆಹಾರವನ್ನು ಕೊಡಬೇಕಾಗುತ್ತೆ. ಕೃತಕ ಆಹಾರ ಅಂತ ಹೇಳಬೇಕಾದ್ರೆ ನಾವು ಸಕ್ಕರೆ ಪಾಕವನ್ನು ಅದಕ್ಕೆ ಕೊಡ್ತೇವೆ. ಒಂದು ಲೋಟ ಸಕ್ಕರೆಗೆ ಒಂದು ಲೋಟ ನೀರಾಗೆ ನಾವು ಬೆರೆಸಿ ಅದನ್ನು ಉಗುರು ಬೆಚ್ಚಿ ಮಾಡಿ ಅದನ್ನ ನಾವು ಫ್ರೇಮ್ ಮೇಲ್ಗಡೆ ಇದೆಯಲ್ಲ ಅಲ್ಲಿ ಒಂದು ಅಗಲವಾದ ಪಾತ್ರೆಗೆ ಇಟ್ಟು ಉಗುರು ಬೆಚ್ಚಿರೋಂತ ಇದನ್ನ ಅದರಲ್ಲಿ ಕಡ್ಡಿಗಳೋ ಅಥವಾ ಏನಾದರೂ ಅದು ಇಳಿದು ಹೋಗಿ ಅದನ್ನ ಹೀರೋ ಅಂತ ಅನುಕೂಲ ಮಾಡೋ ಹಾಗೆ ಅದನ್ನ ಇಟ್ಟು ನಾವು ಸಕ್ಕರೆ ಪಾಕನ ಕೊಡಬೇಕಾಗುತ್ತೆ ಈ ಜೂನ್ ಟು ಸೆಪ್ಟೆಂಬರ್ ಮಳೆಗಾಲದಲ್ಲಿ. ಈ ಮಳೆಗಾಲ ಮುಗಿದ ನಂತರ ಅದೇನು ಕುಟುಂಬಗಳನ್ನ ಅಭಿವೃದ್ಧಿಪಡಿಸೋ ಸಮಯ ಆಗಿರುತ್ತೋ ಅದು ಸೂಕ್ತವಾಗಿರುತ್ತೆ ಆ ಟೈಮಲ್ಲಿ. ತೊಡವೆ ಜೇನನ್ನ ಸಾಕಾಣಿಕೆಯನ್ನ ಮಾಡಬಹುದು ಅಂತ ಹೇಳಿ ಹೇಳಿದ್ರಿ. ಅದು ನೈಸರ್ಗಿಕವಾಗಿ ಇರುವಂತದ್ದನ್ನ ನಾವು ಪೆಟ್ಟಿಗೆಗೆ ವರ್ಗಾವಣೆ ಮಾಡುವಂತದ್ದು ಹೇಗೆ, ಅಲ್ಲಿ ಏನೆಲ್ಲ ಸವಾಲುಗಳು ಎದುರಾಗುತ್ತೆ ನಮಗೆ? ನ್ಯಾಚುರಲ್ ಆಗಿ ಐಡೆಂಟಿಫೈ ಮಾಡ್ಬೇಕಾದ್ರೆ ಈಗ ಹುತ್ತ ಅಥವಾ ಇಲ್ಲ ಒಂದು ಬಿಲದಲ್ಲಿ ಒಂದು ಬೆಳಗ್ಗೆ ಒಂದು 7-9 ತುಳುವೆ ಜನ ಒಂದು 7-9 ಟೈಮ್ ಬೆಳಗಿನ 7-9 ಟೈಮ್ ಅಲ್ಲಿ ನಾವು ನೋಡಿದಾಗ ಹೆಚ್ಚು ಅಲ್ಲಿ ಹಾರಾಡ್ತಾ ಇರೋದನ್ನ ಜೇನುನೊಣಗಳನ್ನ ನಾವು ಕಾಣಬಹುದು. ಸೊ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ನಾವು ಐಡೆಂಟಿಫೈ ಮಾಡಬಹುದು. ಸೊ ಆ ಟೈಮಲ್ಲಿ ನಾವು ತುಂಬಾ ಕೇರ್ಫುಲ್ ಆಗಿ ಅದನ್ನ ಓಪನ್ ಮಾಡಿದಾಗ ಎರಿಗಳಿರುತ್ತೆ, ಎರಿಗಳನ್ನ ಸಮೇತ ಅದನ್ನ ಕಟ್ ಮಾಡಿ ಫ್ರೇಮ್ಗಳಿಗೆ ಬಾಳೆನಾರಿನ ಒಂದು ಸಹಾಯದಿಂದ ಅದನ್ನ ಕಟ್ಟಬೇಕಾಗುತ್ತೆ. ಕಟ್ಟಿಬಿಟ್ಟು ಫಸ್ಟ್ ಆ ಕ್ವೀನ್ ಬಿ ಅಂತ ರಾಣಿ ಜೇನುನೊಣನ ಐಡೆಂಟಿಫೈ ಮಾಡಿ ಅದನ್ನ ನಾವು ಬಾಕ್ಸ್ ಒಳಗೆ, ಈಗ ನಾವು ಇದನ್ನ ಹೈವಿಂಗ್ ಕೇಜ್ ಅಂತ ಹೇಳ್ತೀವಿ ಅಥವಾ 4 ಫ್ರೇಮ್ ಇರೋ ಅಂತ ಕುಟುಂಬಗಳನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸುವಂತ ಒಂದು ಪೆಟ್ಟಿಗೆ, ಆ ಪೆಟ್ಟಿಗೆಯಲ್ಲಿ ಇದನ್ನ ನಾವು ಕೂರಿಸಬೇಕಾಗುತ್ತೆ. ರಾಣಿ ಹುಳ ಹೋದ್ರೆ ತನ್ನ ತಾನೇ ಏನು ಕೆಲಸಗಾರ ನೊಣಗಳು ಇದೆ ಅವೆಲ್ಲ ಪೆಟ್ಟಿಗೆ ಒಳಗೆ ಹೋಗ್ತವೆ, ಅಥವಾ ಕೈಯಿಂದನೂ ನಿಧಾನವಾಗಿ ತೆಗೆದು ನಾವು ಅದರೊಳಗೆ ಹಾಕಬಹುದು. ಹಾಕಿ ಅದನ್ನ ನಾವು ಕತ್ಲೆ ಆಗೋವರೆಗೂ ಸ್ವಲ್ಪ ಬಿಟ್ಟು ಅದನ್ನ ನಾವು ನೆಕ್ಸ್ಟ್ ನಾವು ಎಲ್ಲಿಗೆ ಬೇಕೋ ಅದನ್ನ ಸ್ಥಳಾಂತರಿಸಿ ಬಹುದು. ಫಸ್ಟ್ ಸ್ಟಾರ್ಟಿಂಗ್ ನಾವು ಅದನ್ನ ತಂದು ಇಟ್ಟಾಗ ಜೇನು ಪೆಟ್ಟಿಗೆನ ಸ್ವಲ್ಪ ಅದಕ್ಕೆ ಫೀಡಿಂಗ್ ಕೊಡ್ಬೇಕಾಗುತ್ತೆ, ಅಂದ್ರೆ ಶುಗರ್ ಸಿರಪ್ ನ ನಾವು ಕೊಡ್ಬೇಕಾಗುತ್ತೆ. ನಂತರ ಅದು ತಂತಾನೇ ಅದು ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಜೇನು ಚುಚ್ಚುತ್ತೆ ಅಥವಾ ಕಚ್ಚುತ್ತೆ ಅನ್ನುವಂತ ಒಂದು ದೊಡ್ಡ ಭಯ ನಮ್ಮ ಜನರಲ್ಲಿ ಇರುವಂತದ್ದು, ಆ ಕಾರಣಕ್ಕಾಗಿ ಅನೇಕರು ಇದರ ಸಾಕಾಣಿಕೆಗೆ ಮುಂದಾಗದಿಲ್ಲ. ಹೇಗೆ ಇದನ್ನ ನಾವು ನಿರ್ವಹಣೆ ಮಾಡುವಂತದ್ದು? ಹೌದು ಸರ್, ಸ್ಟಾರ್ಟಿಂಗ್ ಈಗ ನಾವು ಅದ್ ಮಾಡ್ಬೇಕು ಅಂದಾಗ ಆ ಭಯ ಇದ್ದೇ ಇರುತ್ತೆ. ಇದರಿಂದ ಈಗ ಬೇರೆ ಕೃಷಿಗಿಂತನೂ ಇದು ಭಿನ್ನವಾಗಿ ನಾವು ಅದಕ್ಕೆ ತರಬೇತಿ ಅಗತ್ಯ ಬೇಕಾಗುತ್ತೆ. ಸೊ ಇಲಾಖೆಯಿಂದನೂ ಸಹ ನಾವು ತರಬೇತಿಗಳನ್ನ ಇದಕ್ಕೆ ಕೊಡ್ತೀವಿ. ಫಸ್ಟ್ ಥಿಯರಿಟಿಕಲ್ ಅದು ಏನು ಹೇಗೆ ಜೀನ ಕೃಷಿ ಮಾಡೋದು ಅನ್ನೋದ್ರ ಬಗ್ಗೆ ನಾವು ತರಬೇತಿನ ಕೊಟ್ಟು ಪ್ರಾಕ್ಟಿಕಲ್ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅದಕ್ಕೆ ಬೇಕಾಗ್ತದೆ. ಸೊ ಅವಾಗ ಅದು ಭಯ ಅರ್ಧ ಕಡಿಮೆ ಆಗುತ್ತೆ. ಅದನ್ನ ಈಗ ಚುಚ್ಚುತ್ತೆ ಅಂತ ಹೇಳಿದ್ರೆ ನಾವು ಆಗ್ಲೇ ಮುಜಂಟಿ ಜೇನು ಅಂತ ಹೇಳಿದ್ನಲ್ಲ, ಅದು ಸ್ಟಿಂಗ್ಲೆಸ್ ಬಿ. ಸೊ ಇದು ತುಳುವೆ ಜೇನು ಚುಚ್ಚುತ್ತೆ, ಬಟ್ ಅದನ್ನ ನಾವು ಹ್ಯಾಂಡಲ್ ಮಾಡೋ ರೀತಿನ ನಾವು ತರಬೇತಿನ ಹೇಳ್ಕೊಡ್ತೀವಿ. ತುಂಬಾ ಸೂಕ್ಷ್ಮವಾಗಿ ಅದನ್ನ ನಾವು ಹ್ಯಾಂಡಲ್ ಮಾಡಬೇಕಾಗುತ್ತೆ. ಈಗ ಪೆಟ್ಟಿಗೆನ ನಾವು ಇಡೋಂತ ಸ್ಥಳ ಸೂಕ್ತವಾದಂತ ಜಾಗದಲ್ಲಿ ನಾವು ಇಡಬೇಕಾಗುತ್ತೆ ಪೆಟ್ಟಿಗೆಗಳನ್ನ. ಡೈರೆಕ್ಟ್ ಆಗಿ ಬಿಸಿಲು ಇರೋ ಅಂತ ಜಾಗದಲ್ಲಿ ಇಡೋದು ಮತ್ತೆ ಅದು ತುಂಬಾ ಬಿಸಿಲು ಇರೋ ಟೈಮಲ್ಲಿ ನಾವು ಹೋಗಿ ಅದನ್ನ ಪರೀಕ್ಷೆ ಮಾಡುವಂತದ್ದು ಅಂತ ಟೈಮಲ್ಲಿ ಇಲ್ಲ ಇದ್ದಾಗ ಅದು ಅಟ್ಯಾಕ್ ಮಾಡೋ ಸಾಧ್ಯತೆ ಇರುತ್ತೆ. ತುಂಬಾ ಸೂಕ್ಷ್ಮ ಜೀವಿಗಳಾಗಿರೋದ್ರಿಂದ ಅದನ್ನ ಹ್ಯಾಂಡಲ್ ಮಾಡೋದನ್ನ ತರಬೇತಿ ಅಗತ್ಯ ಬೇಕಾಗುತ್ತೆ. ಈಗ ಜೇನು ಸಾಕಾಣಿಕೆ ಮಾಡ್ತೀನಿ ಅಂತ ಅಂದಾಗ ಅದು ಒಂದು ಪೆಟ್ಟಿಗೆಯಿಂದ ಪ್ರಾರಂಭ ಮಾಡಬಹುದು, ಗರಿಷ್ಠ ಎಷ್ಟು ಪೆಟ್ಟಿಗೆಯನ್ನಾದರೂ ನಾವು ಇಟ್ಕೊಂಡು ಸಾಕಾಣಿಕೆಯನ್ನ ಮಾಡಬಹುದಾಗಿರುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ತೋಟದಲ್ಲಿ ಅಥವಾ ಹೊಲದಲ್ಲಿ ಪೆಟ್ಟಿಗೆಯನ್ನ ಯಾವ ಭಾಗದಲ್ಲಿ ನಾವು ಇಟ್ಟರೆ ಸೂಕ್ತ ಅಂತ ಅನ್ಸುತ್ತೆ? ಎಷ್ಟು ಅಂತರ ಇರಬೇಕು ಒಂದು ಪೆಟ್ಟಿಗೆಯಿಂದ ಒಂದು ಪೆಟ್ಟಿಗೆ? ಜೇನು ಪೆಟ್ಟಿಗೆ ಎಂತ ಜಾಗದಲ್ಲಿ ಇಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಆಹಾರ ಚೆನ್ನಾಗಿ ಸಿಗುವಂತದ್ದು ಇರಬೇಕು. ಪರಾಗ ಆಗಿರ್ಬೋದು, ಮಕರಂದ ಆಗಿರ್ಬೋದು, ಹೂ ಚೆನ್ನಾಗಿ ಸಿಗುವಂತ ಆಹಾರ ಸಿಗುವಂತ ಜಾಗದಲ್ಲಿ ನಾವು ಜೇನು ಪೆಟ್ಟಿಗೆನ ಇಡಬೇಕು ಮೊದಲನೇದು. ಎರಡನೇದು ಹೆಚ್ಚು ಬಿಸಿಲು ಇರಬಾರ್ದು, ಮತ್ತೆ ಶಬ್ದ ಅಥವಾ ಪ್ರಾಣಿ ಅಥವಾ ಮನುಷ್ಯರು ಓಡಾಡೋ ಅಂತ ಜಾಗಗಳು ಅದಕ್ಕೆ ಸೂಕ್ತ ಅಲ್ಲ. ಸರ್, ನಾಲ್ಕನೇದು ಈಗ ನಾವು ನೋಡ್ಬೇಕಾದ್ರೆ ಅದಕ್ಕೆ ನೈಸರ್ಗಿಕವಾಗಿ ಕೀಟಗಳು ಇರ್ತವೆ, ಅದು ಇರುವೆಗಳಾಗಿರ್ಬೋದು ಅಥವಾ ಮಂಗಗಳಾಗಿರ್ಬೋದು, ಇಂಥವೆಲ್ಲ ಇಲ್ದೇ ಇರೋ ಅಂತ ಕಡೆ ಅದನ್ನ ಇಡಬೇಕು. ತುಂಬಾ ಶೀತ ಪ್ರದೇಶವಾಗಿನೂ ಇರಬಾರ್ದು, ಸ್ವಲ್ಪ ನೆರಳಿರೋಂತ ಕಡೆ ಇಟ್ರೆ ಒಳ್ಳೇದು. ಈಗ ಒಂದು ಪೆಟ್ಟಿಗೆಗೆ ಇನ್ನೊಂದು ಪೆಟ್ಟಿಗೆಗೆ ಅಂತ ನಾವು ಹೇಳ್ಬೇಕಾದ್ರೆ ಒಂದು 10-20 ನಾವು ಅಂತರನ ಕಾಪಾಡಿಕೊಳ್ಬಹುದು. ತೋಟಗಳಲ್ಲಿ ಇಡಬೇಕಾದ್ರೆ ಸ್ವಲ್ಪ ದೂರ ಒಂದೂವರೆ ಕಿಲೋಮೀಟರ್ ದೂರದಲ್ಲೂ ನಾವು ಒಂದೊಂದು ಪೆಟ್ಟಿಗೆನ ಇಟ್ಕೋಬಹುದು. ರೈತರೇ ಸಾಕ್ಬೇಕು ಅಂತ ಇಲ್ಲ, ಏನು ಜಮೀನು ಇಲ್ಲದೆ ಇರೋ ಅಂತ ಆಸಕ್ತರು ಕೂಡ ಜೇನು ಕೃಷಿನ ಮಾಡಬಹುದು. ಅಂತ ಸಂದರ್ಭದಲ್ಲಿ ಮನೆ ಹತ್ರನೋ ಅಥವಾ ಇನ್ನೆಲ್ಲಿ ಜಾಗ ಇದೆ ಅಲ್ಲಿ ಇಟ್ಕೋಬೇಕು ಅಂತಂದ್ರೆ 10-20 ಅಂತರದಲ್ಲೂ ಪೆಟ್ಟಿಗೆಗಳನ್ನ ಇಟ್ಕೋಬಹುದು. ಬೇರೆ ಅದು ಮುಖದ್ವಾರ ಏನಿದೆ ಅದು ಬೇರೆ ಬೇರೆ ಡೈರೆಕ್ಷನ್ ಅಲ್ಲಿ ಇರೋ ಹಾಗೆ ನಾವು ಇಟ್ಕೊಂಡ್ರೆ ಒಳ್ಳೇದು. ಆಹಾರ ಪೂರೈಕೆ ಪ್ರತಿ ಪೆಟ್ಟಿಗೆ ಮುಖದ್ವಾರ ಬೇರೆ ಬೇರೆ ದಿಕ್ಕಿನಲ್ಲಿ ಇರೋ ಹಾಗೆ ನಾವು ಇಟ್ಟರೆ ಒಳ್ಳೇದು. ಯಾಕಂದ್ರೆ ಅದು ಕನ್ಫ್ಯೂಷನ್ ಆಗಲ್ಲ ವಾಪಸ್ ಅದನ್ನ ಬರುವಾಗ ಅದು ಕನ್ಫ್ಯೂಷನ್ ಆಗಲ್ಲ ಪೆಟ್ಟಿಗೆ. ಈಗ ತುಡುವೆಯಿಂದ ನಾವು ಸ್ಥಳಾಂತರವನ್ನ ಏನ್ ಪೆಟ್ಟಿಗೆಗೆ ಮಾಡ್ತೀವೋ ಎಲ್ಲಾ ಹುಳುಗಳು ಕೂಡ ಅಥವಾ ಗೂಡುಗಳು ಕೂಡ ಅಲ್ಲೇ ಸಸ್ಟೈನ್ ಆಗುತ್ತೆ ಅನ್ನೋದು ಗ್ಯಾರಂಟಿ ಇರೋದಿಲ್ಲ. ಕೆಲವು ಬಿಟ್ಟು ಹೋಗೋ ಅಂತ ಸಾಧ್ಯತೆ ಇರುತ್ತೆ. ಬಿಟ್ಟು ಹೋಗಬಾರದು ಅಂತ ಅಂದ್ರೆ ಹೇಗೆ ನಾವು ಕಾಪಾಡಬೇಕು ಅದನ್ನ? ಅದೇ ಈಗ ಜೇನು ಕೃಷಿ ಪ್ರಾರಂಭ ಮಾಡಿದಾಗ ಅದನ್ನ ನಾವು ವಾರಕ್ಕೊಮ್ಮೆ ಆದ್ರೂ ಪರಿಶೀಲನೆ ಮಾಡಬೇಕಾಗುತ್ತೆ ಜೇನು ಪೆಟ್ಟಿಗೆಗಳನ್ನ. ಅದನ್ನ ಶುಚಿತ್ವವಾಗಿ ಕಾಪಾಡ್ಕೋಬೇಕಾಗುತ್ತೆ. ಮಾಡ್ಲಿಕ್ಕಿನ ಮುಂಚೆ ಜೇನು ಪೆಟ್ಟಿಗೆಗಳನ್ನ ಹೊಸದಾಗಿ ನಾವು ಜೇನು ಪೆಟ್ಟಿಗೆ ತಂದಾಗ ಅದನ್ನ ಒಂದು ಸಲ ನಾವು ನೀರಲ್ಲಿ ನೀಟಾಗಿ ತೊಳೆದು ಅದು ಪೇಂಟ್ ಸ್ಮೆಲ್ ಮತ್ತೆ ಇದೆಲ್ಲ ಇರುತ್ತಲ್ಲ ಸರ್ ಅದರಲ್ಲಿ ಅದೆಲ್ಲ ಹೋಗ್ಬೇಕು. ಅದಕ್ಕೆ ಅದು ಒಂದ್ ಸ್ವಲ್ಪ ಬಿಸಿಲಲ್ಲಿ ಅದನ್ನ ಒಣಗಿಸಿ ನಂತರ ಫ್ರೇಮ್ ಅಲ್ಲಿ ನಾವು ಕಾಲನೀಸ್ ಕೂರ್ಸೋ ಅಂತದ್ದು ಫಸ್ಟ್ ಮೊದಲನೇದು. ಆಮೇಲೆ ಅದು ಹೇಗೆ ಅಂತೇಳಿ ವಾರಕ್ಕೊಮ್ಮೆ ಆದ್ರೂ ನಾವು ಪರಿಶೀಲನೆ ಮಾಡ್ತೀವಿ. ಆ ತಳಮಣೆ ಅಂತ ಏನ್ ಹೇಳ್ತೀವಿ ಅದನ್ನ ನಾವು ಶುಚಿತ್ವ ಒಂದು ಬ್ರಷ್ದ ಸಹಾಯದಿಂದ ನಾವು ಅದನ್ನ ಕ್ಲೀನ್ ಮಾಡ್ತಾ ಇರ್ಬೇಕು. ಮತ್ತೆ ಕುಟುಂಬಗಳನ್ನ ಬಲಿಷ್ಠ ಮಾಡ್ತಾ ಇರ್ಬೇಕು. ಬಲಿಷ್ಠ ಮಾಡೋದು ಹೇಗೆ ಅಂತ ಹೇಳಿದ್ರೆ ರಾಣಿ ಆರೋಗ್ಯವಾಗಿರ್ಬೇಕು, ಮೊಟ್ಟೆ ಮರಿ ಜೇನು ಮತ್ತೆ ಕೋಶಾವಸ್ಥೆ ಎಲ್ಲಾ ರೀತಿಯಾದ ಒಂದು ಕುಟುಂಬ ಬಲಿಷ್ಠವಾಗಿ ಇರಬೇಕು. ಅದು ಯಾವಾಗ ಬಲಹೀನ ಆಗುತ್ತೆ ಅವಾಗ ಪಲಾಯನ ಅಥವಾ ಪರಾರಿ ಆಗುವ ಸಂಭವ ಇರುತ್ತೆ. ಸೊ ಅದನ್ನ ನಾವು ನಿರ್ವಹಣೆ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಜೇನಿಗೂ ಕೂಡ ಶತ್ರುಗಳು ಇದ್ದಾವೆ ಅನ್ನುವಂಥದ್ದು, ಅದು ಕೀಟ ಆಗ್ಬಹುದು, ಇರುವೆ ಆಗ್ಬಹುದು, ನೀವು ಹೇಳಿದಾಗ ಮಂಗ ಆಗ್ಬಹುದು ಆ ತರದ್ದು. ಅದಲ್ಲದೆ ಕೆಲವೊಂದಷ್ಟು ಶಿಲೀಂಧ್ರಗಳು ಅಥವಾ ಸೂಕ್ಷ್ಮಾಣು ಜೀವಿಗಳು ಕೂಡ ಅದರಲ್ಲಿ ಸಾಕಷ್ಟು ತರಹದ ರೋಗಗಳನ್ನ ತರ್ತಕ್ಕಂಥದ್ದು, ಈ ತರದ ಸಮಸ್ಯೆಗಳು ಕೂಡ ಇದ್ದಾವೆ. ಸಾಮಾನ್ಯವಾಗಿ ಯಾವೆಲ್ಲ ಕಾಯಿಲೆ ಅಥವಾ ರೋಗಗಳು ಜೇನನ್ನ ಬಾಧಿಸುತ್ತೆ, ಅದನ್ನ ಹೇಗೆ ನಿರ್ವಹಣೆಯನ್ನ ಮಾಡುವಂಥದ್ದು? ಈಗ ನಾವು ಜೇನು ಮೇಣ ಅಂತ ಹೇಳ್ತೇವೆ, ಜೇನು ಮೇಣ ಅಂತ. ಇದು ಯಾವಾಗ ಕುಟುಂಬ ಸ್ವಲ್ಪ ವೀಕ್ ಆಗುತ್ತೆ ಅಂತ ಟೈಮಲ್ಲಿ ಅದು ಎರಿಗಳು ಏನು ಮೇಣದಿಂದ ಆಗಿರ್ತಾವಲ್ಲ ಆ ಮೇಣನ ತಿನ್ನೋದಕ್ಕೆ ಬರೋಂತ ಇದು ಜೇನು ಮೇಣ. ಸೊ ಅದನ್ನ ಶುಚಿತ್ವವನ್ನ ನಾವು ಕಾಪಾಡ್ಕೊಳ್ಳಿಲ್ಲ, ಅದನ್ನ ಸರಿಯಾಗಿ ನಾವು ನಿರ್ವಹಣೆ ಮಾಡ್ಲಿಲ್ಲ ಬಾಕ್ಸ್ ಅಲ್ಲಿ ಇರುವಂತದಂದ್ರೆ ಜೇನು ಮೇಣಗಳು ಬರ್ತವೆ. ಸೊ ಅದರಿಂದ ಇದು ನಾವು ಬಾಕ್ಸ್ ಕ್ಲೀನ್ಲಿನೆಸ್ ನ ನಾವು ಮೇಂಟೈನ್ ಮಾಡ್ಕೋಬೇಕಾಗುತ್ತೆ. ಎರಡನೇದು ಆಗ ಈ ಗೊದ್ದು ಇರುವೆ ಮತ್ತೆ ಕೆಂಜಗ ಅಂತಾನೆ ಹೇಳ್ತೀವಿ, ಇದು ಸಹ ಏನು ಮರಿಗಳನ್ನ ಕೊಂದು ತಿಂತವೆ. ಸೊ ಇದನ್ನ ನಾವು ತಡೆಗಟ್ಟಬೇಕು ಅಂತ ಹೇಳಿದ್ರೆ ಆಗ್ಲೇ ನಾನು ಸ್ಟ್ಯಾಂಡ್ ಅಂತ ಏನ್ ಹೇಳಿದೆ ಸರ್, ಇದು ಸ್ಟ್ಯಾಂಡ್ ಮೇಲೆ ನಾವು ಕೂರಿಸ್ಬೇಕು. ಈಗ ನಾವು ಕೆಲವು ಕಡೆ ಬಯಲ್ಸಿ ಮೇಲೆಲ್ಲ ಸ್ಟ್ಯಾಂಡ್ ನ ಉಪಯೋಗಿಸಲ್ಲ, ಅದನ್ನ ಡೈರೆಕ್ಟ್ ಕೆಳಗಡೆ ಇಟ್ಬಿಡ್ತಾರೆ ಬಾಕ್ಸ್ ನ, ಹಾಗೆ ಇಡಬಾರ್ದು. ಈ ಸ್ಟ್ಯಾಂಡ್ ಇಡೋ ಉದ್ದೇಶನ ಇದು, ಆ ಸ್ಟ್ಯಾಂಡ್ ಮಧ್ಯದಲ್ಲೇ ಒಂದು ಕಪ್ ಆತರದಲ್ಲಿ ಒಂದು ಇದಿರುತ್ತೆ, ಅದರಲ್ಲಿ ನೀರನ್ನ ಹಾಕಿ ಇಡೋದ್ರಿಂದ ಬಟ್ಲ್ ಇರೋದ್ರಿಂದ ಅದು ಆ ಬಟ್ಲಲ್ಲಿ ನೀರ್ ಹಾಕಿ ಇಡೋದ್ರಿಂದ ಇರುವೆಗಳು ಆ ಬಾಕ್ಸ್ ಗೆ ತಲುಪಲ್ಲ. ಸೊ ಅದನ್ನ ತಡೆಗಟ್ಟೋದಕ್ಕೆ ನಾವು ಇರುವೆನೆ ಈ ರೀತಿ ಮಾಡಬಹುದು, ಆಂಟಿವೆಲ್ಸ್ ನ ಯೂಸ್ ಮಾಡಬಹುದು. ಮೂರನೇದು ನಾವು ನೋಡಿದಾಗ ಈ ಪಕ್ಷಿಗಳು, ಹಸಿರು ಪಕ್ಷಿ ಬರ್ತವೆ, ಅದನ್ನು ಸ್ವಲ್ಪ ಹಾರಾಡುವಂತ ಜೇನುನೊಣಗಳನ್ನ ತಿನ್ನುವಂತ ಪಕ್ಷಿಗಳು, ಈ ಪಕ್ಷಿಗಳನ್ನ ನಾವು ಶಬ್ದ ಮಾಡೋದ್ರ ಮೂಲಕ ಅದನ್ನ ಓಡಿಸೋದು ಅಥವಾ ತುಂಬಾ ಪಕ್ಷಿಗಳು ಇದ್ರೆ ಅಂತ ಕಡೆಯಿಂದ ಬೇರೆ ಕಡೆ ನಾವು ಬಾಕ್ಸ್ ನ ಶಿಫ್ಟ್ ಮಾಡುವಂತದ್ದು ಮಾಡಿ ಪ್ರೊಟೆಕ್ಟ್ ಮಾಡ್ಕೋಬಹುದು. ಈ ಹಲ್ಲಿ ಮತ್ತೆ ಮಂಗಗಳು ಇವೆಲ್ಲ ಇದ್ದ ಹಾಗೆ ಸ್ವಲ್ಪ ಬಾಕ್ಸ್ ನ ನಾವು ಪ್ರೊಟೆಕ್ಷನ್ ಇರೋ ಅಂತ ಕಡೆಯಲ್ಲಿ ಇಡಬೇಕಾಗುತ್ತೆ. ಅಂತಂದ್ರೆ ಇಲ್ಲಿ ಸುರಕ್ಷಿತವಾದಂತಹ ಪ್ರದೇಶ ಇರುತ್ತೆ, ಅಲ್ಲಿ ಇಡಬೇಕಾಗುತ್ತೆ. ಜೇನನ್ನ ಬಾಧಿಸತಕ್ಕಂತ ರೋಗ, ರೋಗಗಳು ಅಂತ ಹೇಳಿದಾಗ ಈಗ ಥೈಸಾಕ್ ಬ್ರೂಡ್ ಅಂತ ಒಂದು ವೈರಲ್ ಡಿಸೀಸ್ ಇದು. ಕರ್ನಾಟಕದಲ್ಲಿ ಹೆಚ್ಚು 80-90% ಕುಟುಂಬಗಳು ಈ ಥೈಸಾಕ್ ಬ್ರೂಡ್ ಇಂದಾನೆ ಹಾಳಾಗಿದೆ ಅಂತೇಳಿ ದೃಢಪಟ್ಟಿದೆ. ಸೊ ಇದು ಏನಾದ್ರೂ ಅಟ್ಯಾಕ್ ಆದ್ರೆ ಅದು ಸರಿಯಾಗಿ ಮೊಟ್ಟೆ ಇಡೋದಿಲ್ಲ ರಾಣಿ ಜೇನು, ಮತ್ತೆ ಚಿಕ್ಕ ಚಿಕ್ಕ ಮೊಟ್ಟೆಗಳು ಇಡ್ತವೆ. ಚಿಕ್ಕ ಮರಿ ಜೇನುಗಳು ನಾವು ಏನಾದ್ರೂ ಒಂದು ಚೂಪಾದ ಒಂದು ಕಡ್ಡಿ ಅಥವಾ ಒಂದು ಸೂಜಿಯಲ್ಲಿ ಅದನ್ನ ಚುಚ್ಚಿಂಗ್ ತೆಗೆದ್ರೆ ಒಂದು ಚೀಲ ರೀತಿಯಲ್ಲಿ ಅದು ಕಾಣ್ತವೆ, ಜೋತು ಬೀಳುತ್ತೆ. ಸೊ ಇದೆಲ್ಲ ಇದ್ದಾಗ ನಾವು ಅದನ್ನ ಥೈಸಾಕ್ ಬ್ರೂಡ್ ಅಂತ ಹೇಳ್ಬಹುದು. ಇದು ಹೆಂಗ್ ಬರಬಹುದು ಅಂತ ಹೇಳಿದ್ರೆ, ಏನಾದ್ರೂ ಆಲ್ರೆಡಿ ಇನ್ಫೆಕ್ಟೆಡ್ ಇರೋಂತ ಕುಟುಂಬಗಳಲ್ಲಿ ನಾವು ತಗೊಬಂದು ಅದನ್ನ ಸಾಕಾಣಿಕೆ ಮಾಡಿದಾಗ ಬರಬಹುದು. ಈ ತರ ಏನಾದ್ರೂ ಇನ್ಫೆಕ್ಟೆಡ್ ಇತ್ತು ಅಂತ ಹೇಳಿದ್ರೆ ಆ ಬಾಕ್ಸ್ ನ ಬೇರೆ ಕಡೆಗೆ ನಾವು ಶಿಫ್ಟ್ ಮಾಡ್ಬಿಡ್ಬೇಕು, ಮಿಕ್ಸ್ ಮಾಡಿ ಇಡಬಾರ್ದು ಬೇರೆ ಬಾಕ್ಸ್ ಜೊತೆಗೆ. ಇದನ್ನ ನಾವು ಕೆಮಿಕಲ್ ಟ್ರೀಟ್ಮೆಂಟ್ ಇಂದಾನು ಮಾಡಬಹುದು, ಲೈಕ್ ಅಸಿಕ್ಲೋವೇರ್ ಅಂತ ಕೆಲವೊಂದು ಟ್ಯಾಬ್ಲೆಟ್ಸ್ ಏನ್ ಬರುತ್ತೆ ಅದನ್ನ ನಾವು ಸಕ್ಕರೆ ಪಾಕ ಕೊಡ್ತೇವಲ್ಲ, 100 ml ಸಕ್ಕರೆ ಪಾಕದಲ್ಲಿ ಇದನ್ನ ಮಿಕ್ಸ್ ಮಾಡಿ ವಾರಕ್ಕೆ 3-4 ಬಾರಿ ಕೊಡೋದ್ರಿಂದನು ಇದನ್ನ ನಾವು ತಡೆಗಟ್ಟಬಹುದು, ನಿರ್ವಹಣೆ ಮಾಡಬಹುದು. ಜೇನಿನಿಂದ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಎರಡು ತರದಲ್ಲೂ ಕೂಡ ನಮಗೆ ಸಾಕಷ್ಟು ಅನುಕೂಲಗಳು ಇದ್ದಾವೆ. ಪರೋಕ್ಷವಾಗಿ ಹೆಚ್ಚು ಅನುಕೂಲ ಆಗುತ್ತೆ, ಆದ್ರೂ ಕೂಡ ಪ್ರತ್ಯಕ್ಷವಾಗಿ ಯಾವಾಗ ನಮ್ಗೆ ಹೆಚ್ಚು ಅನುಕೂಲ ಲಭಿಸುತ್ತೋ ಆವಾಗ ನಾವು ಜೇನು ಸಾಕಾಣಿಕೆಗೆ ಮುಂದಾಗ್ತೀವಿ. ಈ ನಿಟ್ಟಿನಲ್ಲಿ ಈ ಜೇನು ನಮ್ಗೆ ಯಾವಾಗ ಲಭ್ಯ ಇರುತ್ತೆ, ಯಾವ ಸಂದರ್ಭದಲ್ಲಿ ನಾವು ಕೊಯ್ಲು ಮಾಡಬೇಕು, ಕೊಯ್ಲು ಮಾಡುವಂತದ್ದು ಹೇಗೆ? ಸರ್, ಈಗ ನಾವು ಅದೇ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಆ ಟೈಮಲ್ಲಿ ಇದು ಜೇನು ಸುಗ್ಗಿ ಅಂತ ನಾವೇನ್ ಹೇಳ್ತೀವಿ ಆ ಟೈಮಲ್ಲಿ ಕೊಯ್ಲು ಮಾಡಬೇಕು. ಇನ್ನು ಕೊಯ್ಲು ಮಾಡಕ್ಕೆ ಒಂದು 45 ಡೇಸ್ ಹಿಂದೆನ ನಾವು ಅದನ್ನ ಡಿವೈಡ್ ಮಾಡಬೇಕು ಕುಟುಂಬಗಳನ್ನ. ಸೊ ಈಗ ನಾವು ಒತ್ತರಿಸುವ ಹಲಿಗೆ ಅಂತ ಏನ್ ಹೇಳ್ತೀವಿ ಅದನ್ನು ನಾವು ಕೊಡೋದ್ರಿಂದ ಈಗ ಮೇಲೆ 8 ಫ್ರೇಮ್ ಅಂತ ಹೇಳಿದೆ ನಾನು. 8 ಫ್ರೇಮ್ ಅಲ್ಲಿ 4 ಫ್ರೇಮ್ ಮಧ್ಯದಲ್ಲಿ ಈ ಹಲಿಗೆನ ಕೊಡೋದ್ರಿಂದ ಈಗ ನಾವು ಅದನ್ನ ಬೇಗ ನಾವು ಜೇನು ಕುಟುಂಬಗಳನ್ನ ಅಭಿವೃದ್ಧಿ ಪಡಿಸೋದಕ್ಕೂ ಆಗುತ್ತೆ ಮತ್ತೆ ಜೇನು ನಾವು ಕೊಯ್ಲು ಮಾಡೋದಕ್ಕೂ ಅನುಕೂಲ ಆಗುತ್ತೆ. ಸೊ ಈ ರೀತಿಯಾದ ಒಂದು ತಂತ್ರಜ್ಞಾನಗಳನ್ನ ನಾವು ಉಪಯೋಗಿಸ್ಕೋಬಹುದು. ಅದು ಉತ್ತರಿಸೋ ಅಲ್ಲಿಗೆ ಕೊಡೋದ್ರಿಂದ ಇವಾಗ ಜೇನು ನೊಣಗಳು ಏನ್ ಮಾಡ್ತವೆ, ಹಲವಾರು ಕೆಲಸಗಾರ ನೊಣಗಳು ಟೆಂಪರೇಚರ್ ನ ಮೇಂಟೈನ್ ಮಾಡ್ಕೋಬೇಕಾಗುತ್ತೆ ಅದು ಬಾಕ್ಸ್ ಒಳಗೆ. ಸೊ ಈಗ 8 ಫ್ರೇಮ್ ಇರುವಾಗ ಜಾಗ ದೊಡ್ಡದಾಗುತ್ತೆ, ಅಷ್ಟು ಜಾಗದಲ್ಲಿ ಅದನ್ನು ಅದು ತುಂಬಾ ಶ್ರಮ ಪಡುತ್ತಲ್ಲ ಜೇನು ಟೆಂಪರೇಚರ್ ನ ಮೇಂಟೈನ್ ಮಾಡೋದಕ್ಕೆ. ಸೊ ಇದನ್ನ ನಾವು ಹಲಿಗೆ ಕೊಡೋದ್ರಿಂದ ಜಾಗ ಚಿಕ್ಕದಾಗುತ್ತೆ, ಅದರಿಂದ ಬೇಗ ಅದು ಡೆವಲಪ್ಮೆಂಟ್ ಆಗುತ್ತೆ ಮತ್ತೆ ಜೇನುತುಪ್ಪನೂ ನಮಗೆ ಬೇಗ ಸಿಗುತ್ತೆ. ಇದು ಒಂದು ಒನ್ ಆಫ್ ದ ಟೆಕ್ನಿಕ್ಸ್ ಯೂಸ್ ಮಾಡಬಹುದು. ಮತ್ತೆ ಹೆಚ್ಚು ನಾವು ಪರಾಗ ಆಗಿರ್ಬೋದು ಅಥವಾ ಮಕರಂದ ಆಗಿರ್ಬೋದು ಅದಕ್ಕೇನು ಆಹಾರವನ್ನು ಚೆನ್ನಾಗಿ ಸಿಗೋ ತರ ಇದ್ರೆ ಹೆಚ್ಚು ಜೇನನ್ನ ನಾವು ಕೊಯ್ಲು ಮಾಡಬಹುದು. ಈಗ ಒಂದು ಬಾಕ್ಸ್ ಅಲ್ಲಿ 2-3 ಸಲ ನಾವು ಕೊಯ್ಲು ಮಾಡಬಹುದು ಜೇನುತುಪ್ಪನ. ಒಂದು 8-10 ಕೆಜಿ ವರೆಗೂ ತೆಗಿಬಹುದು ಒಂದು ಜೇನುತುಪ್ಪನ ಒಂದು ಪೆಟ್ಟಿಗೆಯಲ್ಲಿ. ಒಂದು ಪೆಟ್ಟಿಗೆಯಿಂದ 1 ವರ್ಷಕ್ಕೆ 8-10 ಕೆಜಿ ಅಷ್ಟು ನಾವು ಇಳುವರಿಯನ್ನು ಹೆಚ್ಚಿನ ಅದು ನಿರ್ವಹಣೆ ಚೆನ್ನಾಗಿ ಮಾಡಿದಷ್ಟು ಇನ್ನು ಹೆಚ್ಚಿನ ನಾವು ಇಳುವರಿಯನ್ನು ಪಡಿಬಹುದು. ತಾವಾಗ್ಲೇ ಹೇಳಿದ್ರಿ ಜೇನು ಅನ್ನುವಂಥದ್ದು ಏನಿದೆಯೋ ಇದನ್ನ ಸಾಕಾಣಿಕೆ ಮಾಡ್ಲಿಕ್ಕೆ ಪೆಟ್ಟಿಗೆ ಬೇಕಾಗುತ್ತೆ, ಅದ್ರ ಜೊತೆಗೆ ಸಾಕುವಂತವ್ರಿಗೆ ತರಬೇತಿ ಆಗತ್ತೆ ಇರುತ್ತೆ ಅಂತ ಹೇಳಿ, ಇದೆರಡು ಕೂಡ ಎಲ್ಲಿ ದೊರಕುತ್ತೆ? ಖಂಡಿತ ಸರ್, ಈಗ ನಾವು ತೋಟಗಾರಿಕೆ ಇಲಾಖೆಯಿಂದ ಜೇನು ಕೃಷಿಗೆ ಹೆಚ್ಚು ಒತ್ತು ಕೊಡ್ತಾ ಇದೀವಿ. ಇದಕ್ಕೆ ಪೂರಕವಾಗಿ ನಮಗೆ ಹಲವಾರು ಕಾರ್ಯಕ್ರಮಗಳು ಸಹ ಇದೆ. ರಾಜ್ಯ ವಲಯದ ಒಂದು ಯೋಜನೆ ಮಧುವನ ಮತ್ತು ಜೇನು ಸಾಕಾಣಿಕೆ ಯೋಜನೆಯಲ್ಲಿ ನಾವು ಇದಕ್ಕೆ ಪೂರಕವಾಗಿ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೇವೆ. ಮೊದಲನೇದಾಗಿ ಅದರದ ಅವೇರ್ನೆಸ್, ಯಾವ ರೀತಿ ಅದನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಅದನ್ನ ಅವೇರ್ನೆಸ್ ಪ್ರೋಗ್ರಾಮ್ ಪ್ಲಸ್ ತರಬೇತಿ. ಒಂದು ಥಿಯರಿಟಿಕಲ್ 2 ಡೇಸ್ ಇರುತ್ತೆ, ಥಿಯರಿ ಪಾರ್ಟ್ ಮತ್ತೆ ಅದನ್ನ ಪ್ರಾಕ್ಟಿಕಲ್, ಅದೆರಡೂ ನಾವು ತರಬೇತಿಗಳನ್ನ ಕೊಡ್ತೀವಿ. ತೋಟಗಾರಿಕೆ ಇಲಾಖೆ ಮತ್ತೆ ಭಾರತೀಯ ತೋಟಗಾರಿಕೆ ಸಂಶೋಧನಾ ಕೇಂದ್ರ ಏನು ಹೆಸರುಘಟ್ಟದಲ್ಲಿ ಇದೆ, ಅಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಮತ್ತೆ ಜೈವಿಕ ಕೇಂದ್ರ ಹುಳಿಮಾವು ಬೆಂಗಳೂರು, ಇಲ್ಲೆಲ್ಲಾನು ತರಬೇತಿನ ರೈತರು ಪಡಿಬಹುದು ಸರ್. ಈಗ ಇಲಾಖೆ ವತಿಯಿಂದ ನಾನಾಗ್ಲೇ ಹೇಳಿದಂಗೆ ಮಧುವನ ಮತ್ತು ಜೇನು ಸಾಕಾಣಿಕೆ ಯೋಜನೆಯಲ್ಲಿ ತರಬೇತಿಯ ಜೊತೆಗೆ ಜೇನು ಪೆಟ್ಟಿಗೆಗೆ ನಾವು ಸಹಾಯಧನ ಕೊಡ್ತೇವೆ. ISIA ಮಾದರಿಯಾದ ಜೇನು ಪೆಟ್ಟಿಗೆಗಳು ಯಾರು ತಯಾರಕರು ಇದ್ದಾರೆ ಅವ್ರನ್ನ ಪ್ಯಾನಲ್ ಮಾಡಿರ್ತಾರೆ, ಅಂತ ಪ್ಯಾನಲ್ ಕಂಪನೀಸ್ ಇಂದ ಜೇನು ಕೃಷಿಕರು ಜೇನು ಪೆಟ್ಟಿಗೆಗಳನ್ನ ಖರೀದಿ ಮಾಡಬೇಕಾಗ್ತದೆ. ಈಗ ಒಂದು ಜೇನು ಪೆಟ್ಟಿಗೆ ಕುಟುಂಬ ಸ್ಟ್ಯಾಂಡ್ ಇದೆಲ್ಲ ಒಂದು ಪ್ಯಾಕೇಜ್, ಇಷ್ಟಕ್ಕೆ 4,500 4,000 ಆಗ್ತದೆ. ಇದು ಸಾಮಾನ್ಯ ರೈತರಿಗೆ ಆದ್ರೆ 75% ಸಹಾಯಧನ 3,375 ಸಿಗುತ್ತೆ. ಅದೇ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗಾದ್ರೆ 90% ಸಹಾಯಧನ 4,050 ಸಿಗುತ್ತೆ. ಇದು ಎರಡು ವಿಧ ಆಗ್ಬಹುದು. ಈಗ ಪೂರ್ತಿ 4,500 ನಾ ಕಟ್ಟಿ ಕಂಪನಿಯಿಂದ ರೈತರು ತಗೊಂಬಂದ್ರೆ ಅವ್ರಿಗೇನೆ ಸಹಾಯಧನ ನಾವು ನೇರವಾಗಿ ಪಾವತಿ ಮಾಡ್ತೀವಿ. ಇಲ್ಲ ರೈತರ ಪಾಲು ಏನಿದೆ ಈಗ 75% ಅಂದ್ರೆ 1,125 ರೈತರ ಪಾಲನ ಅವ್ರ ಕಂಪನಿಗೆ ಕಟ್ಟಿ ಕುಟುಂಬ ಸಮೇತ ಬಾಕ್ಸ್ಗಳನ್ನ ಸರಬರಾಜು ಮಾಡಿಸ್ಕೊಂಡಿದ್ದಾಗ್ರಿ ನಾವು ಅದನ್ನ ಉಳಿದಿದ್ದನ್ನ ನಾವು ಕಂಪನಿಗೆ ಕೊಡಬಹುದು. ಸೊ ಎರಡು ತರಾನು ರೈತರು ಉಪಯೋಗಿಸ್ಕೋಬಹುದು. ಇನ್ನು ಜಮೀನು ಇರೋಂತ ರೈತರು ಬೆಳೆಗಳಿಗೆ ಪರಾಗಸ್ಪರ್ಶ ಜೊತೆಗೆ ಇದ್ರದ್ದು ಏನು ಅನುಕೂಲಗಳನ್ನ ಪಡಿಬೇಕು ಅಂತ ಇರೋಂತ ರೈತರಾದ್ರೆ ಗರಿಷ್ಠ 10 ಬಾಕ್ಸ್ ವರೆಗೂ ಸಹಾಯಧನ ತಗೋಬಹುದು. ಜಮೀನು ರೈತರಾದ್ರೂ ಜೇನು ಕೃಷಿನ ಮಾಡಬೇಕು ಅಂತ ಹೇಳಿದ್ರು ಅವ್ರು ಗರಿಷ್ಠ 4 ಬಾಕ್ಸ್ ವರೆಗೂ ಸಹಾಯಧನ ಪಡ್ಕೋಬಹುದು ಪಡಿಬಹುದು. ಅಂತವರು ಜಮೀನು ಇಲ್ಲದೆ ಇರೋರು ಈಗ ವಾಸಸ್ಥಳ ದೃಢೀಕರಣ ಪತ್ರವೊಂದನ್ನು ಕೊಡಬೇಕಾಗ್ತದೆ. ಈ ಯೋಜನೆ ಉಪಯೋಗವನ್ನು ಮಾಡ್ಕೋಬೇಕು ಅಂತ ಹೇಳಿದ್ರೆ ಯಾರನ್ನ ಸಂಪರ್ಕ ಮಾಡಬೇಕು, ಏನ್ ಮಾಡಬೇಕು ನಮ್ಮ ಕೃಷಿಕರು? ಜೇನು ಕೃಷಿಗೆ ಆಸಕ್ತಿ ಇರುವಂತ ರೈತರು ಮೊದಲಿಗೆ ನಮ್ಮ ತೋಟಗಾರಿಕೆ ಇಲಾಖೆಗೆ ಸಂಪರ್ಕಿಸಿ, ಬಿಗಿನರ್ಸ್ ಆಗಿದ್ರೆ ಅವರಿಗೆ ತರಬೇತಿ ಬೇಕು ಅಂತ ಹೇಳಿದ್ರೆ ತರಬೇತಿನ ನಾವು ಯಾವಾಗ ಮಾಡ್ತೀವಿ ಅವರಿಗೆ ಅವ್ರನ್ನ ತಿಳಿಸ್ತೀವಿ ತರಬೇತಿನ ಭಾಗವಹಿಸೋದಕ್ಕೆ. ಇಲ್ಲ ಆಲ್ರೆಡಿ ಅವ್ರಿಗೆ ಮಾಡಿ ಸ್ವಲ್ಪ ಅನುಭವ ಇದೆ, ಜೇನು ಪೆಟ್ಟಿಗೆ ಬೇಕು ಅದಕ್ಕೆ ಸಹಾಯಧನ ಬೇಕು ಅಂತ ಹೇಳಿದ್ರೆ ಜೇನು ಪೆಟ್ಟಿಗೆಗಳನ್ನ ನಾವು ಕೊಡೋದಕ್ಕೆ ಮೊದಲಿಗೆ ಅವ್ರು ನಮ್ಮನ್ನ ಸಂಪರ್ಕಿಸಿ ಏನ್ ಬೇಕು ಅಂತ ಹೇಳಿ ನಾವು ಅವರಿಗೆ ಹೆಲ್ಪ್ ಮಾಡಬಹುದು ಸರ್. ಇಲ್ಲಿ ಗಮನಿಸಬೇಕಾದಂತ ಅಂಶ ಏನಪ್ಪ ಅಂತ ಹೇಳಿದ್ರೆ ಯಾವುದೇ ತರಹದ ಕೃಷಿ ಭೂಮಿ ಇಲ್ಲದೆ ಇರುವವರು ಕೂಡ ಜೇನು ಸಾಕಾಣಿಕೆಯನ್ನ ಮಾಡಬಹುದು. ಅವರು ವಾಸಸ್ಥಳ ದೃಢೀಕರಣ ಪತ್ರವನ್ನ ನೀಡಿದ್ರಷ್ಟೇ ಸಾಕಾಗುತ್ತೆ. ಹಾಗಾಗಿ ಅವರು ಕೂಡ ತೋಟಗಾರಿಕೆ ಇಲಾಖೆಯನ್ನ ಸಂಪರ್ಕವನ್ನು ಮಾಡಿ ಆಸಕ್ತರು ಜೇನು ಸಾಕಾಣಿಕೆಯಲ್ಲಿ ತೊಡಗಿಸಿಕೊಳ್ಳಬಹುದು. ಜೇನು ಸಾಕಾಣಿಕೆ ಬಗ್ಗೆ ಮತ್ತು ಇಲಾಖೆಯಿಂದ ದೊರೆತಕ್ಕಂತಹ ಕಾರ್ಯಕ್ರಮಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನು ಸಂಪರ್ಕವನ್ನು ಮಾಡುವಂತದ್ದು ಹೇಗೆ? 9-9-451-7215-56 ಇನ್ನೊಮ್ಮೆ ಹೇಳಿ. 9-9-451-7215-56